ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು. ಇದರಡಿ ವಿವಿಧ ತರಕಾರಿ ಬೆಳೆಸುವಲ್ಲಿ ಸುಲಭ ತಂತ್ರಗಳ ಕುರಿತು ಪ್ರದೀಪ್ ಸೂರಿ ಅವರಿಂದ ಮಾಹಿತಿ ಕೇಳುವಿರಿ. ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಆ ಬಳಿಕ ಡಾಕ್ಟರ್ ಮೀರಾ ಅವರ ಗಾರ್ಡನ್ ಪ್ರಾಡಕ್ಟ್ ಕುರಿತು ಮಾತುಕತೆಯನ್ನು ಆಲಿಸಬಹುದು. ಚಿನ್ನಾಭರಣಗಳ ಮಾರಾಟದ ಪರಂಪರೆಯಲ್ಲಿ ತುಳುನಾಡಿನ ಜನರ ನಂಬಿಕೆಯ ಹಾಗೂ ನೆಚ್ಚಿನ ಆಯ್ಕೆಯಾಗಿರುವ ಆಭರಣ್ ಜುವೆಲ್ಲರ್ಸ್ನ ಹೊಚ್ಚ ಹೊಸ ಶೋರೂಮ್ ಈಗ ಮಂಗಳೂರಿನ ಮಣ್ಣಗುಡ್ಡದಲ್ಲಿ ನಿಮಗಾಗಿ ಶುಭಾರಂಭಗೊಂಡಿದೆ. ಆಭರಣ್ ಜುವೆಲ್ಲರ್ಸ್ ಕರ್ನಾಟಕ ಬ್ಯಾಂಕ್ ಹತ್ತಿರ ಮಣ್ಣಗುಡ್ಡ. ವೈವಿಧ್ಯಮಯ ಚಿನ್ನಾಭರಣಗಳ ಮೇಲೆ ಆಕರ್ಷಕ ಇನಾಗ್ರಲ್ ಆಫರ್ಗಳನ್ನ ನಿಮ್ಮದಾಗಿಸಿ. ಹಾ, ಈ ರಿಂಗ್ ತುಂಬಾ ಚೆನ್ನಾಗಿದೆ. ನನ್ನ ಹೆಂಡತಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅರೆ ಹೌದು, ನಿಮ್ ಚಾಯ್ಸ್ ತುಂಬಾ ಚೆನ್ನಾಗಿದೆ ಸರ್. ಈ ಡಿಸೈನ್ ಕೂಡ ಹೊಸದು. ಡಿಸೈನ್ ಏನೋ ಚೆನ್ನಾಗಿದೆ, ಆದ್ರೆ ಚಿನ್ನದ ಪ್ಯೂರಿಟಿ ಅದ್ರ ಪ್ರೂಫ್ ಎಲ್ಲಿ ಸಿಗತ್ತೆ? ಜಾಗರೂಕ ಗ್ರಾಹಕರಾಗಿ ಇಂದೇ ಡೌನ್ಲೋಡ್ ಮಾಡಿ BIS ಕೇರ್ ಆಪ್. ಚಿನ್ನ ಖರೀದಿ ಸಾಧ್ಯ. ಸೋರೆಕಾಯಿ ಬಳ್ಳಿಯ ಕಟ್ಟಿಂಗ್ಸ್ ನಿಂದ ಸೋರೆ ಬಳ್ಳಿ ಬೆಳೆಸಲು ಸಾಧ್ಯ. ಇದರಿಂದ ಬಳ್ಳಿಗಳಲ್ಲಿ ಬೇಗನೆ ಕಾಯಿ ಸಿಗುವ ಸಾಧ್ಯತೆ ಇದೆ. ಬೇಸಿಗೆಯಲ್ಲಿ ಮುಳ್ಳು ಸೌತೆ ಬಳ್ಳಿಗಳ ಮೇಲೆ ನೀರು ಸ್ಪ್ರಿಂಕಲ್ ಮಾಡಬೇಕು, ಆದರೆ ಸಾಂಬಾರ್ ಸೌದೆಗೆ ಮೇಲಿನಿಂದ ನೀರು ಬೀಳಬಾರದು. ತೋಟದಲ್ಲಿ ಮಿಡತೆಗಳ ಸಾಂಬಾರ್ ಸೌದೆಗೆ ಮೇಲಿನಿಂದ ನೀರು ಬೀಳಬಾರದು. ತೋಟದಲ್ಲಿ ಮಿಡತೆಗಳ ಹಾವಳಿ ನಿವಾರಿಸಲು ರಾತ್ರಿ ಹೊತ್ತಿನಲ್ಲಿ ತೋಟದಲ್ಲಿ ಕಸಕಡ್ಡಿಗಳಿಗೆ ಬೆಂಕಿ ಹಾಕಿದರೆ ಮಿಡತೆಗಳು ಬೆಳಕಿಗೆ ಬಂದು ಬೆಂಕಿಯಲ್ಲಿ ಬಿದ್ದು ಸಾಯುತ್ತವೆ. ತೊಂಡೆ ಕಟ್ಟಿಂಗ್ ನಡಲು ಸೂಕ್ತ ಸಮಯ ಚೌತಿಯ ನಂತರ. ತೊಂಡೆ ಕಟ್ಟಿಂಗ್ ಹೊತ್ತಿನಲ್ಲಿ ತೋಟದಲ್ಲಿ ಕಸಕಡ್ಡಿಗಳಿಗೆ ಬೆಂಕಿ ಹಾಕಿದರೆ ಮಿಡತೆಗಳು ಬೆಳಕಿಗೆ ಬಂದು ಬೆಂಕಿಯಲ್ಲಿ ಬಿದ್ದು ಸಾಯುತ್ತವೆ. ತೊಂಡೆ ಕಟ್ಟಿಂಗ್ ನಡಲು ಸೂಕ್ತ ಸಮಯ ಚೌತಿಯ ನಂತರ. ತೊಂಡೆ ಕಟ್ಟಿಂಗ್ಸ್ನ ಅಡಿಭಾಗ ಹಾಗೂ ತುದಿಭಾಗ ಗುರುತಿಸುವುದು ಸುಲಭವಲ್ಲ. ಆದ್ದರಿಂದ ತೊಂಡೆ ಕಟ್ಟಿಂಗ್ಸ್ ಮಾಡುವಾಗ ಅಡಿಭಾಗವನ್ನು ನೇರವಾಗಿಯೂ ತುದಿಭಾಗವನ್ನು ಕ್ರಾಸ್ ಆಗಿಯೂ ಕಟ್ ಮಾಡಿದರೆ ತುದಿ ಬುಡ ಗುರುತಿಸುವುದು ಸುಲಭ. ತೊಂಡೆ ಬಳ್ಳಿಯ ಹಳೆಯ ಎಲೆಗಳನ್ನು ಚೂಟಿ ತೆಗೆಯಬೇಕು. ಇದರಿಂದ ಬಳ್ಳಿ ಚುಗುರಿ ಮುಂದೆ ಹೋಗುತ್ತದೆ. ತೊಂಡೆಕಾಯಿ ಕೊಯ್ಲು ಮಾಡುವ ಮುನ್ನಾದಿನ ಸಂಜೆ ಚೆನ್ನಾಗಿ ಬುಡಕ್ಕೆ ನೀರುಣಿಸಬೇಕು. ಇದರಿಂದ ಕೊಯ್ಲು ಮಾಡಿದ ತೊಂಡೆ ಒಂದು ವಾರವಾದರೂ ತಾಜಾ ಇರುತ್ತದೆ. ಫ್ರಿಡ್ಜ್ನಲ್ಲಿ ಇಡುವ ಅಗತ್ಯವೇ ಇರುವುದಿಲ್ಲ. ತೊಂಡೆ ಕೊಯ್ಲು ಮಾಡುವಾಗ ಅದರ ತೊಟ್ಟು ಕಾಯಿಯಲ್ಲಿ ಇರುವಂತೆ ಜಾಗ್ರತೆ ವಹಿಸಬೇಕು ಮತ್ತು ಬಳ್ಳಿಗೆ ಸ್ವಲ್ಪ ನೋವಾಗುವಂತೆ ಕೊಯ್ಲು ಮಾಡಬೇಕು. ಕೊಯ್ದ ಕಾಯಿಗಳನ್ನು ತಕ್ಷಣ ನೀರಿನಲ್ಲಿ ಹಾಕಬೇಕು. ಆ ನೀರನ್ನು ತೊಂಡೆ ಬುಡಕ್ಕೆ ಎರೆಯಬೇಕು. ಇದರಿಂದ ತೊಂಡೆಗೆ ಚೋದಕ ಅಂದರೆ ಕ್ಯಾಟಲಿಸ್ಟಾಗಿ ಹೆಚ್ಚು ಕಾಯಿ ಬಿಡಲು ಸಹಾಯವಾಗುತ್ತದೆ. ತೊಂಡೆ ಬಳ್ಳಿಗಳನ್ನು ಇತರೆ ಬಳ್ಳಿಗಳಂತೆ ತಿರುಗಿಸಬಾರದು. ಅದನ್ನು ಅದರಷ್ಟಕ್ಕೆ ಹಬ್ಬಲು ಬಿಡಬೇಕು. ತಿರುಗಿಸಿದರೆ ಬಳ್ಳಿ ಮುರುಟು ಹೋಗುತ್ತದೆ. ಮಳೆಗಾಲದಲ್ಲಿ ತೊಂಡೆ ಚಪ್ಪರದ ಮೇಲೆ ಸಿಲ್ಪಾಲಿನ್ ಶೀಟ್ ಅಥವಾ ಪೋಲಿಫಿಲ್ಮ್ ಹಾಕಿದರೆ ಮಳೆಗಾಲದಲ್ಲಿ ಸಹ ತೊಂಡೆ ಸಿಗುತ್ತದೆ. ಚೀನಿಕಾಯಿ ಕುಂಬಳಕಾಯಿಯಲ್ಲಿ ಕೆಲವೊಮ್ಮೆ ಹೆಣ್ಣು ಹೂ ಇರುವಾಗ ಗಂಡು ಹೂ ಇರುವುದಿಲ್ಲ. ಇದರಿಂದ ಪಾಲಿನೇಷನ್ ಆಗದೆ ಕಾಯಿ ಕಚ್ಚುವುದಿಲ್ಲ. ಆದ್ದರಿಂದ ಬಳ್ಳಿಗಳಲ್ಲಿ ಗಂಡು ಹೂ ಇರುವಾಗ ಹೂವನ್ನು ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಇಟ್ಟು ಫ್ರಿಡ್ಜ್ನಲ್ಲಿ ಇಟ್ಟರೆ 2-3 ದಿನಗಳವರೆಗೆ ಅದನ್ನು ಪಾಲಿನೇಷನ್ಗಾಗಿ ಬಳಸಬಹುದು. ತೆಂಗಿನಕಾಯಿ ನೀರನ್ನು ನಾವು ಹೆಚ್ಚಾಗಿ ಬಿಸಾಡುತ್ತೇವೆ. ಅದನ್ನು 1:10 ನೀರನ್ನು ಬೆರೆಸಿ ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಉತ್ತಮ ಪೊಟ್ಯಾಶ್ ಆಗಿ ಗಿಡಗಳಿಗೆ ಲಭ್ಯವಾಗುತ್ತದೆ. ಗಿಡಗಳಿಗೆ ಯಾವುದೇ ಪೋಷಕಾಂಶ ಕೀಟನಾಶಕಗಳನ್ನು ಸ್ಪ್ರೇ ಮಾಡುವಾಗ ಎಲೆಯ ಅಡಿಭಾಗಕ್ಕೆ ನಾವು ಸ್ಪ್ರೇ ಮಾಡಬೇಕು. ಏಕೆಂದರೆ ಎಲೆಯ ಅಡಿಭಾಗದಲ್ಲಿ 90% ರಂಧ್ರಗಳು ಇರುತ್ತವೆ. ಇದರಿಂದ ಸ್ಪ್ರೇ ಮಾಡಿದ ಗಿಡಗಳಿಗೆ ಹೀರಲು ಸಹಾಯ ಆಗುತ್ತದೆ. ಗಟ್ಟಿಯಾದ ಬೀಜಗಳಾದ ಸೋರೆ, ಪಡುವಲ, ಹೀರೆ, ಹಾಗಲ ಇತ್ಯಾದಿಗಳನ್ನು ಹಲ್ಲಿನಿಂದ ಕಡಿದು ಕ್ರ್ಯಾಕ್ ಮಾಡಿ ನೀರಿನಲ್ಲಿ ನೆನೆಸಿ ಬೀಜ ಹಾಕಿದರೆ ಬೀಜ ಬೇಗನೆ ಮೊಳಕೆ ಬರುತ್ತದೆ. ಕರಾವಳಿಯಲ್ಲಿ ಪಪ್ಪಾಯಿ ಗಿಡಗಳಿಗೆ ಬೇರುಗಳು, ಹೀರೆ, ಹಾಗಲ ಇತ್ಯಾದಿಗಳನ್ನು ಹಲ್ಲಿನಿಂದ ಕಡಿದು ಕ್ರ್ಯಾಕ್ ಮಾಡಿ ನೀರಿನಲ್ಲಿ ನೆನೆಸಿ ಬೀಜ ಹಾಕಿದರೆ ಬೀಜ ಬೇಗನೆ ಮೊಳಕೆ ಬರುತ್ತದೆ. ಕರಾವಳಿಯಲ್ಲಿ ಪಪ್ಪಾಯಿ ಗಿಡಗಳಿಗೆ ಬೇರುಗಳು ಕೊಳೆಯುವುದು ಸರ್ವೇ ಸಾಮಾನ್ಯ. ಪಪ್ಪಾಯಿ ಗಿಡಗಳನ್ನು ನಮ್ಮ ಮನೆಯ ಕಂಪೌಂಡ್ ಸಮೀಪ ನೆಡುವುದರಿಂದ ಸ್ವಲ್ಪ ಪರಿಹಾರ ಸಿಗುತ್ತದೆ. ಬೀಜ ಬೇಗನೆ ಮೊಳಕೆ ಬರುತ್ತದೆ. ಕರಾವಳಿಯಲ್ಲಿ ಪಪ್ಪಾಯಿ ಗಿಡಗಳಿಗೆ ಬೇರುಗಳು ಕೊಳೆಯುವುದು ಸರ್ವೇ ಸಾಮಾನ್ಯ. ಪಪ್ಪಾಯಿ ಗಿಡಗಳನ್ನು ನಮ್ಮ ಮನೆಯ ಕಂಪೌಂಡ್ ಸಮೀಪ ನೆಡುವುದರಿಂದ ಸ್ವಲ್ಪ ಪರಿಹಾರ ಸಿಗುತ್ತದೆ. ಮೂಲಂಗಿ ಬೀಜಗಳನ್ನು ಏರುಮಡಿ ಮಾಡಿ ಸುಡುಮಣ್ಣು ಹಾಕಿ ಬೆಳೆಸುವುದು ಹೆಚ್ಚು ಸೂಕ್ತ. ಮೂಲಂಗಿಗೆ ಹೆಚ್ಚು ನೀರು ಕೊಡಬಾರದು. ಇದರಿಂದ ಗುಣಮಟ್ಟದ ಗಡ್ಡೆಯನ್ನು ಬೆಳೆಸಬಹುದು. ಸಣ್ಣ ಜಾಗ ಇರುವವರು ಬಳ್ಳಿ ಹಬ್ಬಿಸಲು 1/2 ಫೀಟ್ ಅಗಲದ ಜಾಲಿ ಇರುವ ಫಿಶ್ ನೆಟ್ಗಳನ್ನು ವರ್ಟಿಕಲ್ ಆಗಿ ಅಂದರೆ ವಾಲಿಬಾಲ್ ನೆಟ್ ಕಟ್ಟಿದರೆ ಬಳ್ಳಿ ಹಬ್ಬಲು ಅನುಕೂಲವಾಗುತ್ತದೆ. ಯಾವತ್ತಿದರೆ ಬಳ್ಳಿ ಹಬ್ಬಲು ಅನುಕೂಲವಾಗುತ್ತದೆ. ಯಾವುದೇ ಗಿಡದಲ್ಲಿ ಗೆಲ್ಲು ಬೇರು ಬರಿಸಲು ಕಸಿ ಕಟ್ಟಲು ತರುವಾಗ ಎಲ್ಲ ಎಲೆಗಳನ್ನು ತೆಗೆದು ಪೇಪರಿನಲ್ಲಿ ಸುತ್ತಿ ನೀರಿನಲ್ಲಿ ಮುಳುಗಿಸಿ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ತಂದರೆ ಸುಮಾರು 7 ದಿನಗಳವರೆಗೆ ನಾವು ಕಟ್ಟಿಂಗನ್ನು ಕಸಿ ಕಟ್ಟಲು ತರುವಾಗ ಎಲ್ಲ ಎಲೆಗಳನ್ನು ತೆಗೆದು ಪೇಪರಿನಲ್ಲಿ ಸುತ್ತಿ ನೀರಿನಲ್ಲಿ ಮುಳುಗಿಸಿ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ತಂದರೆ ಸುಮಾರು 7 ದಿನಗಳವರೆಗೆ ನಾವು ಕಟ್ಟಿಂಗನ್ನು ಕಸಿ ಕಟ್ಟಲು ಹಾಗೂ ಬೇರೆ ಬರೆಸಲು ಸಾಧ್ಯವಿದೆ. ಗಿಡಗಳಿಗೆ ಯಾವುದೇ ಕೀಟಬಾಧೆ ಇರದಿದ್ದರೂ ಸಹ ಒಂದಿಲ್ಲೊಂದು ಸಾವಯವ ಸ್ಪ್ರೇ ವಾರಕ್ಕೊಮ್ಮೆ ಕೊಡುವುದು ಉತ್ತಮ. ಕೀಟಗಳ ಬಾಧೆ ಬಂದ ನಂತರ ಕಂಟ್ರೋಲ್ ಮಾಡುವುದು ಕಷ್ಟ. ಸ್ಪ್ರೇ ಮಾಡುವಾಗ ಗಿಡದ ಸುತ್ತಲಿನ ಮಣ್ಣಿಗೂ ಸಹ ಸ್ಪ್ರೇ ಮಾಡಬೇಕು. ಪ್ರೋಟ್ರೇಯಿಂದ ಗಿಡಗಳನ್ನು ನೆಡುವ ಮುನ್ನಾ ದಿನ ಪ್ರೋಟ್ರೇಗಳಿಗೆ ನೀರು ಹಾಕಬಾರದು. ಇದರಿಂದ ಗಿಡಗಳನ್ನು ಪ್ರೋಟ್ರೇಯಿಂದ ಗಿಡದ ಬೇರುಗಳಿಗೆ ತೊಲಿ ಗಿಡಗಳನ್ನು ತಂದ ನಂತರ ತಕ್ಷಣ ಎಲೆಗಳನ್ನು ತೆಗೆದು ತುದಿಯಲ್ಲಿ ಇರುವ ಚಿಗುರುಗಳನ್ನು ಹಾಗೆ ಉಳಿಸಿ ಮಣ್ಣಿನಲ್ಲಿ ನೆಟ್ಟರೆ ಬೇಗನೆ ಚಿಗುರು ಬಂದು ಗಿಡ ಬೆಳೆಯುತ್ತದೆ. ಅಲ್ಲದೆ ಬಿಸಿಲಿಗೆ ಯಾವುದೇ ಮರೆ ಮಾಡುವ ಅಗತ್ಯ ಇಲ್ಲ. ಇದುವರೆಗೆ ಮಣ್ಣಿನಲ್ಲಿ ನೆಟ್ಟರೆ ಬೇಗನೆ ಚಿಗುರು ಬಂದು ಗಿಡ ಬೆಳೆಯುತ್ತದೆ. ಅಲ್ಲದೆ ಬಿಸಿಲಿಗೆ ಯಾವುದೇ ಮರೆ ಮಾಡುವ ಅಗತ್ಯ ಇಲ್ಲ. ಇದುವರೆಗೆ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 22ನೇ ಕಂತಿನಲ್ಲಿ ವಿವಿಧ ತರಕಾರಿ ಬೆಳೆಸುವಲ್ಲಿ ಸುಲಭ ತಂತ್ರಗಳು ಈ ವಿಷಯದ ಕುರಿತು ಮಾತನಾಡಿದವರು ಪ್ರದೀಪ್ ಸೂರಿ. ಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 22ನೇ ಕಂತಿನಲ್ಲಿ ವಿವಿಧ ತರಕಾರಿ ಬೆಳೆಸುವಲ್ಲಿ ಸುಲಭ ತಂತ್ರಗಳು ಈ ವಿಷಯದ ಕುರಿತು ಮಾತನಾಡಿದವರು ಪ್ರದೀಪ್ ಸೂರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರು. ಕಳೆದ 10 ವರ್ಷಗಳಿಂದ ಪ್ರತಿ ಮನೆ ವಿಷಮುಕ್ತ ಅನ್ನದ ಬಟ್ಟಲು ಆಗಬೇಕೆಂಬ ಬಯಕೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿ, ಸಾವಯವ ಮನಸ್ಸು, ನಗರದ ಜನರಲ್ಲಿ ಮನ ಮುಟ್ಟುವಂತೆ ಕಾರ್ಯಕ್ರಮಗಳನ್ನು ನೀಡುತ್ತಾ ನಗರ ಕೈತೋಟ ಕ್ರಾಂತಿಯ ಆಸಕ್ತಿ ಹೆಚ್ಚಿಸಿದ ಸಂಸ್ಥೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರತ್ನಾಕರ ಕುಳಾಯಿ, ಮೊಬೈಲ್ ಸಂಖ್ಯೆ 9448835606. ಕೇಳುಗರೆ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೀಗ ಕೇಳಿ ಡಾಕ್ಟರ್ ಮೀರಾ ಅವರ ಗಾರ್ಡನ್ ಪ್ರಾಡಕ್ಟ್ ಕುರಿತು ಮಾತುಕತೆ. ಮಾತನಾಡಿಸಿದವರು ಸೂರ್ಯನಾರಾಯಣ ಭಟ್, ಪಿಎಸ್. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮೀರಾ ಅವರು. ಡಾಕ್ಟರ್ ಮೀರಾ ಅವರು ನಮ್ಮ ಮಂಗಳೂರಿನ ಪ್ರಖ್ಯಾತ ಆಯುರ್ವೇದ ತಜ್ಞರು. ಆದರೆ ನಾವು ಇವತ್ತು ಅವರನ್ನು ಮಾತನಾಡಿಸುವ ವಿಷಯ ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದಲ್ಲ, ಬದಲಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ. ಅವರು ಅವರದೇ ಆದಂತಹ ಒಂದು ಸಂಜೀವಿನಿ ಗಾರ್ಡನ್ ಪ್ರಾಡಕ್ಟ್ಸ್ ಅನ್ನುವಂಥ ಒಂದು ಚಿಕ್ಕದಾದಂಥ ಒಂದು ಇಟ್ಟದ್ದಲ್ಲ, ಬದಲಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ. ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಉದ್ಯಮ ಏನು, ಅದನ್ನು ಪ್ರಾರಂಭ ಮಾಡಿದ ಬಗ್ಗೆ ಮತ್ತು ಅದು ಈ ಪರಿಸರ ಕೇಂದ್ರ ಬಗ್ಗೆ ನಾವು ಮಾತಾಡೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಮೇಡಮ್. ಈಗ ಈ ಸಂಜೀವಿನಿ ಗಾರ್ಡನ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರಿ, ಏನೇನು ಪ್ರಾಡಕ್ಟ್ಗಳನ್ನು ಇದರಲ್ಲಿ ಮಾಡ್ತಾ ಇದ್ದೀರಿ, ಮತ್ತು ಈ ಪ್ರಾಡಕ್ಟ್ಗಳನ್ನು ಪ್ರಾರಂಭ ಮಾಡಿದ್ದು ಯಾಕೆ? ಮೊದಲಿಗೆ ಯಾಕೆ ಪ್ರಾರಂಭ ಮಾಡಿದ್ದಂತ ಹೇಳ್ತೇನೆ. ಗಾರ್ಡನ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರಿ, ಏನೇನು ಪ್ರಾಡಕ್ಟ್ಗಳನ್ನು ಇದರಲ್ಲಿ ಮಾಡ್ತಾ ಇದ್ದೀರಿ, ಮತ್ತೆ ಈ ಪ್ರಾಡಕ್ಟ್ಗಳನ್ನು ಪ್ರಾರಂಭ ಮಾಡಿದ್ದು ಯಾಕೆ? ಮೊದಲಿಗೆ ಯಾಕೆ ಪ್ರಾರಂಭ ಮಾಡಿದ್ದಂತ ಹೇಳ್ತೇನೆ. ನಮ್ಮದು ಒಂದು ಕಾನ್ಸೆಪ್ಟ್, ನಮ್ಮದಂದ್ರೆ ನಾನು ಮತ್ತೆ ನನ್ನ ತಂಗಿ ಸೇರಿ ಮಾಡಿದ್ರದ್ದು ಇದನ್ನ. ಗಾರ್ಡನ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರಿ, ಏನೇನು ಪ್ರಾಡಕ್ಟ್ಗಳನ್ನು ಇದರಲ್ಲಿ ಮಾಡ್ತಾ ಇದ್ದೀರಿ, ಮತ್ತೆ ಈ ಪ್ರಾಡಕ್ಟ್ಗಳನ್ನು ಪ್ರಾರಂಭ ಮಾಡಿದ್ದು ಯಾಕೆ? ಮೊದಲಿಗೆ ಯಾಕೆ ಪ್ರಾರಂಭ ಮಾಡಿದ್ದಂತ ಹೇಳ್ತೇನೆ. ನಮ್ಮದು ಒಂದು ಕಾನ್ಸೆಪ್ಟ್, ನಮ್ಮದಂದ್ರೆ ನಾನು ಮತ್ತೆ ನನ್ನ ತಂಗಿ ಸೇರಿ ಮಾಡಿದ್ರದ್ದು ಇದನ್ನ. ಪ್ರಾರಂಭ ಮಾಡಿದ್ದು ಯಾಕೆ? ಮೊದಲಿಗೆ ಯಾಕೆ ಪ್ರಾರಂಭ ಮಾಡಿದ್ದಂತ ಹೇಳ್ತೇನೆ. ನಮ್ಮದು ಒಂದು ಕಾನ್ಸೆಪ್ಟ್, ನಮ್ಮದಂದ್ರೆ ನಾನು ಮತ್ತೆ ನನ್ನ ತಂಗಿ ಸೇರಿ ಮಾಡಿದ್ರದ್ದು ಇದನ್ನ. ನಮ್ದು ಒಂದು ಕಾನ್ಸೆಪ್ಟ್ ಇತ್ತು ಯಾವುದಂದ್ರೆ, ಯಾವುದೇ ಒಂದು ನಮ್ಮ ಊರಿನಲ್ಲಿ ಸಿಕ್ಕುವಂತ ವೇಸ್ಟ್ ಪ್ರಾಡಕ್ಟ್, ಕಸದಿಂದ ಏನಾದರೂ ಉಪಯುಕ್ತವಾದ ವಸ್ತುವನ್ನು ಸ್ಟಾರ್ಟ್ ಮಾಡೋಣ ಅಂತ ಹೊರಟಿದ್ದು ಒಂದು ಅದು. ಮತ್ತೆ ಇನ್ನೊಂದು ನಮ್ಮದು ಮುಖ್ಯವಾದ ಉದ್ದೇಶ ಅಂದರೆ ಪ್ಲಾಸ್ಟಿಕ್ಗೆ ಒಂದು ಆಲ್ಟರ್ನೇಟಿವ್ ಕೊಡುವ ಅಂತ, ಎರಡು ಉದ್ದೇಶ ಉಪಯುಕ್ತವಾದ ವಸ್ತುವನ್ನು ಸ್ಟಾರ್ಟ್ ಮಾಡೋಣ ಅಂತ ಹೊರಟಿದ್ದು ಒಂದು ಅದು. ಮತ್ತೆ ಇನ್ನೊಂದು ನಮ್ಮದು ಮುಖ್ಯವಾದ ಉದ್ದೇಶ ಅಂದರೆ

ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿ, ಎರಡನೇ ವರ್ಗ 1,000ಕ್ಕೆ 12,000 ರಿಂದ 15,000 ರೂಪಾಯಿ, ಅಕ್ಕಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರಿಂದ 3,000, ಕಟ್ ಸಾಂಬಾರ್ ಕ್ವಿಂಟಾಲಿಗೆ 2,950 ರಿಂದ 3,200 ರೂಪಾಯಿ, ಭತ್ತ ಕ್ವಿಂಟಾಲಿಗೆ 2,200 ರಿಂದ 2,450 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 38,000 ರಿಂದ 49,000 ರೂಪಾಯಿ. ಇದು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಭಕ್ತಿಗೀತೆಗಳು. ಮೊದಲಿಗೆ ವಿದ್ಯಾಭೂಷಣ ಹಾಡಿರುವ ಪುರಂದರದಾಸರ ಕೀರ್ತನೆ. ರಾಮ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು, ಸಂಭ್ರಮದ ರಸರು 5 ಮಂದಿ. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು, ಸಂಭ್ರಮದ ರಸರು 5 ಮಂದಿ. ದಂಭಕತನದಿಂದ ತಿರುಗುವ ಕಾಯದಿ ನಂಬಿ ನೆಚ್ಚಿ ನೀವು ಕೆಡಬೇಡಿರೋ. ರಾಮ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಎಲ್ಲದೀಕಾಯ ಪೆಲುಬಿನ ಪಂಜರ ಒದಿದು ಸುತ್ತಿದ ಚರ್ಮದ ಹೊದಿಕೆ. ನೆಲೆಯಿಲ್ಲದೀಕಾಯ ಎಲುಬಿನ ಪಂಜರ ಒಲಿದು ಸುತ್ತಿದ ಚರ್ಮದ ಹೊದಿಕೆ. ಮಲಮೂತ್ರಗಳು ಕೀವು ಕ್ರಿಮಿಗಳಿಂದ ಭರಿತ ದೆನ್ನಿರೋ. ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಬ್ರಹ್ಮಸುರರಿಂದ ವಂದಿತನಾಗಿರ್ಪ ಹರಿ ಸರ್ವೋತ್ತಮನೊಬ್ಬ ಕಾಣಿರೋ. ಹರ ಬ್ರಹ್ಮಸುರರಿಂದ ವಂದಿತನಾಗಿರ್ಪ ಹರಿ ಸರ್ವೋತ್ತಮನೊಬ್ಬ ಕಾಣಿರೋ. ಪುರಂದರ ವಿಠಲನ ಭಜನೆಯ ಮಾಡಿರೋ, ದುರಿತ ಪರ್ವತವೆಲ್ಲ ಪರಿಹಾರವೋ. ರಾಮ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮನಾಮವ ನುಡಿ ನುಡಿ ಪುರಂದರದಾಸರದೇ ಕೀರ್ತನೆ. ರಾಮನಾಮವ ನುಡಿ ನುಡಿ, ರಾಮನಾಮವ ನುಡಿ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಶ್ರೀ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಶ್ರೀ ರಾಮನಾಮ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಶ್ರೀ ರಾಮನಾಮ ನುಡಿ ನುಡಿ ಗುರುಗಳ ಚರಣವ ಕಿಡಿ ಗಿಡಿ ಹರಿ ನಿರ್ಮಾಲ್ಯವ ಮುಡಿ ಮುಡಿ ಗುರುಗಳ ಚರಣವ ಕಿಡಿ ಗಿಡಿ ಹರಿ ನಿರ್ಮಾಲ್ಯವ ಮುಡಿ ಮುಡಿ ಕದ ಕದೆ ಭವ ಪಾಶವ ಕಡಿ ಕಡಿ ಕದ ಕದೆ ಭವ ಪಾಶವ ಕಡಿ ಕಡಿ ಬಂದ ದುರಿತವನೆಲ್ಲ ಹೊಡಿ ಹೊಡಿ ರಾಮನಾಮ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಶ್ರೀರಾಮನಾಮ ನುಡಿ ನುಡಿ ಸಜ್ಜನರ ಸಂಗವ ಮಾಡೋ ಮಾಡೋ ದುರ್ಜನರ ಸಂಗವ ಬಿಡೋ ಬಿಡೋ ಸಜ್ಜನರ ಸಂಗವ ಮಾಡೋ ಮಾಡೋ ದುರ್ಜನರ ಸಂಗವ ಬಿಡೋ ಬಿಡೋ ಸಂಗವ ಮಾಡೋ ಮಾಡೋ ದುರ್ಜನರ ಸಂಗವ ಬಿಡೋ ಬಿಡೋ ಅರ್ಜುನ ಸಾರಥಿ ರೂಪ ನೋಡೋ ನೋಡ ಸಂಗವ ಬಿಡೋ ಬಿಡೋ ಅರ್ಜುನ ಸಾರಥಿ ರೂಪ ನೋಡೋ ನೋಡೋ ಅರ್ಜುನ ಸಾರಥಿ ರೂಪ ನೋಡೋ ನೋಡ ಸಾರಥಿ ಅರ್ಜುನ ಸಾರಥಿ ರೂಪ ನೋಡೋ ನೋಡೋ ಹರಿ ಭಜನೆಯಲ್ಲಿ ಮನ ಇಡೋ ಇಡೋ ರಾಮನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಶ್ರೀ ರಾಮನಾಮವ ನುಡಿ ನುಡಿ ಕವಿರಾಜ ವರದನ ಸಾರೋ ಸಾರೋ ಶ್ರಮ ಪರಿಗರಿಸಿ ಕವಿರಾಜ ವರದನ ಸಾರೋ ಸಾರೋ ಶ್ರಮ ಪರಿಗರಿಸಿಂದು ಗೋರೋ ಗೋರೋ ವರದ ಭಿನ ಸಾರೋ ಸಾರೋ ಶ್ರಮ ಪರಿಗರಿಸಿಂದು ಗೋರೋ ಗೋರೋ ವರದ ಭೀಮೇಶನ